ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್ ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ. ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಈರುಳ್ಳಿ ಬೆಳೆ ಉತ್ಪಾದನಾ ತಾಂತ್ರಿಕತೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸನ್ಮತಿ ನಾಯಕ್ ATS ಅವರಿಂದ ಮಾಹಿತಿ ಕೇಳೋಣ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ನಾಯಕ್ ATS, ತೋಟಗಾರಿಕೆ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಇವತ್ತು ನಾನು ನಿಮಗೆ ಈರುಳ್ಳಿ ಬೆಳೆ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಿಮ್ಮೊಂದಿಗಿದ್ದೇನೆ. ಸೊ ಈರುಳ್ಳಿ ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದು, ಪ್ರತಿದಿನ ನಾವು ಆಹಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವಂತಹ ಒಂದು ಔಷಧಿ ಮೂಲ ಇರುವಂತಹ ಒಂದು ತರಕಾರಿ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭಾರತದಲ್ಲಿ ನಾವು ಈ ಬೆಳೆಯನ್ನ ಮುಖ್ಯವಾಗಿ 3 ಋತುಗಳಲ್ಲಿ ಕೊಯ್ಲು ಮಾಡ್ತೇವೆ. 20% ಮುಂಗಾರಿನ, ಅಂದ್ರೆ ನಾವು ಖಾರಿಫ್ ಬೆಳೆ ಅಂತ ಹೇಳ್ತೀವಿ, ಅಥವಾ ಮುಂಗಾರು ಬೆಳೆ, ಇದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ನಂತರ ಇನ್ನೂ 20% ಬೆಳೆ, ಇದನ್ನ ನಾವು ಹಿಂಗಾರು ಬೆಳೆ ಅಥವಾ ಲೇಟ್ ಖಾರಿಫ್ ಬೆಳೆ ಅಂತ ಹೇಳ್ತೀವಿ. ಇದು ನಮಗೆ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಬರುತ್ತೆ ಇಳುವರಿ ಕಟಾವಿಗೆ. ಉಳಿದಕ್ಕಂಥದ್ದು 60% ಬೆಳೆಯನ್ನ ನಾವು ಚಳಿಗಾಲದ ಬೆಳೆ ಅಂತ ಬೆಳಿತೀವಿ. ಅಂದ್ರೆ ಇದು ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಕಟಾವಿಗೆ ಕೊಯ್ಲಿಗೆ ಬರುವಂತಹ ಬೆಳೆ. ಇಲ್ಲಿ ನಮಗೆ ಖಾರೀಫ್ ಮತ್ತೆ ಲೇಟ್ ಖಾರೀಫ್, ಅಂದ್ರೆ ಮುಂಗಾರು ಮತ್ತೆ ಹಿಂಗಾರಿನಿಂದ ಬರುವಂತಹ ಬೆಳೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರೋ ಕಾರಣದಲ್ಲಿ ಬೇಗನೆ ವ್ಯಾಪಾರ ಆಗಿ ಹಾಗೆ ಅದನ್ನ ಸೇವಿಸಲ್ಪಡುತ್ತೆ. ಆದ್ರೆ ಚಳಿಗಾಲದಲ್ಲಿ ಬೆಳೆಯತಕ್ಕಂತಹ ಬೆಳೆ ಏನಂತ ಅಂದ್ರೆ, ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಟಾವಿಗೆ ಬರೋದ್ರಿಂದ ಕಾರಣ ನಂತರ ಮಳೆಗಾಲ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಹೆಚ್ಚುವರಿಯನ್ನ ಸೃಷ್ಟಿಸುತ್ತೆ. ಹಾಗಾಗಿ ಈ ಬೆಳೆಯನ್ನ ನಾವು ಹೆಚ್ಚಾಗಿ ಸಂಗ್ರಹಣೆ ಮಾಡ್ತಕ್ಕಂತಹ ಅಗತ್ಯ ಇದೆ. ಹಾಗಾಗಿ ಈಗ ಚಳಿಗಾಲದಲ್ಲಿ ಈರುಳ್ಳಿ ಬೆಳೆಯನ್ನ ಬೆಳೆಯಕ್ಕೆ ಮನಸ್ಸು ಮಾಡಿರುವಂತಹ ರೈತ ಬಾಂಧವರೇ, ನಿಮ್ಗೆಲ್ರಿಗೂ ಇವತ್ತು ನಾವು ಹೇಗೆ ವೈಜ್ಞಾನಿಕವಾಗಿ ಈ ಈರುಳ್ಳಿ ಬೆಳೆಯನ್ನ ಬೆಳಿಬಹುದು, ಹಾಗೆ ಸಂಗ್ರಹಣೆ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನ ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಮುಖ್ಯವಾಗಿ ಬೆಳೆಗೆ ಯಾವ ರೀತಿಯಾದಂತಹ ಹವಾಮಾನ ಇರಬೇಕು. ಇದು ತಂಪಾದ ಋತುವಿನಲ್ಲಿ ಬೆಳೆಯುವಂತಹ ಬೆಳೆ. ಇದನ್ನ ನಾವು ಸಮಶೀತೋಷ್ಣ ಹಾಗೆ ಉಷ್ಣವಲಯದಲ್ಲಿ ಮತ್ತೆ ಉಪೋಷ್ಣವಲಯದಲ್ಲಿ ಸೇರಿದಂತೆ ಬೇರೆ ಬೇರೆ ರೀತಿಯ ಹವಾಮಾನದಲ್ಲೂ ಕೂಡ ಈ ಬೆಳೆಯನ್ನ ನಾವು ಬೆಳಿಬಹುದು. ಈ ಬೆಳೆ ಹೆಚ್ಚಾಗಿ ಬೆಳಕಿಗೆ ಸ್ಪಂದನೆಯನ್ನ ಮಾಡುತ್ತದೆ. ಇದರಲ್ಲಿ ದೀರ್ಘ ದಿನಗಳು ಅಂತ ಅಂದ್ರೆ ಲಾಂಗ್ ಡೇ ಲೆಂತ್ ಇತ್ತು ಅಂತ ಅಂದ್ರೆ ಎಲೆಗಳ ಬೆಳವಣಿಗೆ ಹೆಚ್ಚಾಗಿ ಇರುತ್ತೆ. ನಂತರ ಗಡ್ಡೆಗಳ ಗಾತ್ರ ಕೂಡ ಹೆಚ್ಚಾಗಿರುತ್ತದೆ. ಇಲ್ಲಿ ನಮಗೆ ಆರಂಭಿಕ ಪ್ರಭೇದಗಳು ಅಂತ ಹೇಳ್ತೀವಿ, ಅಂದ್ರೆ ಅರ್ಲಿ ವೆರೈಟೀಸ್, ಇವುಗಳಲ್ಲಿ ಗೆಡ್ಡೆಗಳ ರಚನೆ ಆಗಬೇಕು ಅಂತ ಪ್ರಾರಂಭಕ್ಕಾಗಿ ನಮಗೆ ಸುಮಾರು 13 ಹಗಲಿನ ಅವಧಿ ಅಗತ್ಯ ಇರುತ್ತೆ. ಅದೇ ತಡವಾದ ಪ್ರಭೇದಗಳಿಗೆ, ಅಂದ್ರೆ ಲೇಟ್ ವೆರೈಟಿ ಅಂತ ಹೇಳ್ತೀವಿ, ಇದಕ್ಕೆ 16 ಅಗತ್ಯ ಇದೆ. ಆರಂಭಿಕ ಬೆಳವಣಿಗೆಯು ಸುಮಾರು 13-24 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದ್ದು, ನಂತರ 16-25 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಅಥವಾ ಏನೋ ತಾಪಮಾನ ಇತ್ತು ಅಂತಂದ್ರೆ ಗೆಡ್ಡೆಗಳ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ನಂತರ ಉತ್ತಮ ಬೆಳವಣಿಗೆಗೆ ಸುಮಾರು 70% ಆರ್ದ್ರತೆ ಇತ್ತು ಅಂತ ಅಂದ್ರೆ ಬೆಳೆಗಳ ಬೆಳವಣಿಗೆ ಬಹಳ ಚೆನ್ನಾಗಿ ಇರುತ್ತದೆ. ಇಲ್ಲಿ ಅದರ ನಂತರ ನಮಗೆ ಮಣ್ಣು. ಸೊ ಈ ಭೂಮಿ ಈ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಯಾವ ರೀತಿಯಾದಂತಹ ಮಣ್ಣು ಇರಬೇಕು? ಮುಖ್ಯವಾಗಿ ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತೆ ಕೆಂಪು ಮಣ್ಣು, ಹಾಗೆ ಬೇರೆ ಬೇರೆ ಮಣ್ಣಲ್ಲಿ ಈ ಬೆಳೆಯನ್ನ ನಾವು ಬೆಳಿಬಹುದು. ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣು ಇರಬೇಕು. ನಂತರ ಉತ್ತಮವಾದಂತಹ ಲಘು ತೇವಾಂಶವನ್ನ ಹಿಡ್ಕೊಳ್ಳುವಂತಹ ಮಣ್ಣು ಕೂಡ ಇರಬೇಕು. ಸಾವಯವ ಅಂಶದಿಂದ ಇರುವಂತಹ ಸಡಿಲವಾದ ಆಳವಾದ ಮಣ್ಣಿದ್ರೂ ಕೂಡ ಉತ್ತಮವಾಗಿ ಬರುತ್ತದೆ. ಸ್ವಲ್ಪ ಕ್ಷಾರಿ ಮಣ್ಣು ಇರುವಂತಹ ಮಣ್ಣಲ್ಲೂ ಕೂಡ ಈ ಬೆಳೆ ಬೆಳಿಬಹುದು. ಈ ಬೆಳೆಯನ್ನ ಬೆಳೆಯೋದಕ್ಕೆ ಸುಮಾರು 6-7.5 ರಸಸಾರ ಮಣ್ಣಲ್ಲಿ ಇದ್ರೆ ಉತ್ತಮ. ನಂತರ ಸಾವಯವ ಗೊಬ್ಬರವನ್ನು ಸೇರಿಸೋದ್ರಿಂದ ನಾವು ಮಣ್ಣಿನ ಫಲವತ್ತತೆ ಮತ್ತೆ ಅದರ ಒಂದು ಭೌತಿಕ ಸ್ಥಿತಿಯನ್ನು ಕೂಡ ಸುಧಾರಣೆ ಮಾಡಬಹುದು. ಈರುಳ್ಳಿ ಬೆಳೆಗೆ ತುಂಬಾ ಆಮ್ಲಿ ಅಥವಾ ಕ್ಷಾರಿ ಅಥವಾ ಉಪ್ಪು ಮಣ್ಣು ಇತ್ತು ಅಂತ ಅಂದ್ರೆ ಇದು ಬೆಳೆ ಉತ್ತಮವಾಗಿ ಬರೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಮಧ್ಯಮದಲ್ಲಿತ್ತು ಅಂತ ಅಂದ್ರೆ ಬೆಳೆ ಚೆನ್ನಾಗಿ ಬರುತ್ತದೆ. ಇಲ್ಲಿ ನಾವು ಈರುಳ್ಳಿ ಬೆಳೆಯನ್ನ ಬಿತ್ತನೆ ಮಾಡಬೇಕು ಅಂತ ಅಂದ್ರೆ 3 ಸಮಯದಲ್ಲಿ ನಾವು ಈ ಬೆಳೆಯನ್ನ ಉತ್ಪಾದನೆಗೆ ಕೈಗೊಳ್ತೇವೆ. ಇಲ್ಲಿ ಮುಖ್ಯವಾಗಿ 3 ಋತುಗಳು, ಒಂದು ಮುಂಗಾರು, ಹಿಂಗಾರು, ಇನ್ನೊಂದು ಚಳಿಗಾಲದ ಬೆಳೆ. ಇಲ್ಲಿ ನಾವು ಮುಂಗಾರು ಬೆಳೆಯನ್ನ ಮೇ ಜೂನ್ ತಿಂಗಳಲ್ಲಿ ಬಿತ್ತನೆಯನ್ನ ಮಾಡ್ತೀವಿ. ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಮುಖ್ಯ ಭೂಮಿಗೆ ನಾಟಿಯನ್ನ ಮಾಡ್ತೀವಿ. ಈ ಬೆಳೆ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅದೇ ರೀತಿ ಹಿಂಗಾರು ಬೆಳೆ ಅಥವಾ ಲೇಟ್ ಖಾರಿಫ್ ಬೆಳೆ ಅಂತ ಹೇಳ್ತೀವಿ, ಇದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನ ಮಾಡಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇದನ್ನ ನಾವು ನಾಟಿಯನ್ನ ಮಾಡ್ತೀವಿ. ಇದು ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ನಂತರ ಅದು ಚಳಿಗಾಲದ ಬೆಳೆ ಅಂತ ಹೇಳ್ತೀವಿ, ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನ ಮಾಡಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾಟಿಯನ್ನ ಮಾಡ್ತೀವಿ, ಇದು ನಮಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಈ ರೀತಿ ಋತುಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ನಾವು ಇವಾಗ. ನಂತರ ತಳಿಗಳ ಆಯ್ಕೆ ಮುಖ್ಯ ಆಗತ್ತೆ. ಇಲ್ಲಿ ಬೇರೆ ಬೇರೆ ಋತುಗಳಿಗೆ ಹೇಗೆ ಬೇರೆ ಬೆಳೆ ಬರುತ್ತೆ ಅದೇ ರೀತಿ ತಳಿಗಳು ಕೂಡ ವಿಧ ವಿಧವಾದಂತಹ ತಳಿಗಳಿದ್ದಾವೆ. ನಾವು ಯಾವ ಋತುಗೆ ಯಾವ ತಳಿಗಳು ಬೇಕಾಗತ್ತೆ ಅದನ್ನ ನಾವು ಆಯ್ಕೆಯನ್ನ ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ಮುಂಗಾರು ಬೆಳೆ ಆಯ್ತು ಅಂತ ಅಂದ್ರೆ ಮುಂಗಾರಿಗೆ ನಮಗೆ ಭೀಮಾ ಲೈಟ್, ಭೀಮಾ ಸಫೇದ್, ಹಾಗೆ ಭೀಮಾ ಸೂಪರ್, ಭೀಮಾ ರೆಡ್, ಭೀಮಾ ಡಾರ್ಕ್ ರೆಡ್, ನಂತರ ಅರ್ಕಾ ಕೀರ್ತಿ, ಅರ್ಕಾ ಲಾಲಿಮಾ, ಅರ್ಕಾ ಬಿಂದು, ಭೀಮಾ ರಾಜ್, ನಾಸಿಕ್ ರೆಡ್, ಅಗ್ರಿಫೋನ್ ಡಾರ್ಕ್ ರೆಡ್, ಈ ತಳಿಗಳನ್ನ ನಾವು ಮುಂಗಾರು ಬೆಳೆಗೆ ಉಪಯೋಗವನ್ನ ಮಾಡ್ಕೋಬಹುದು. ಅಥವಾ ಲೇಟ್ ಖಾರೀಫ್ ಮತ್ತೆ ಚಳಿಗಾಲ, ಹಿಂಗಾರು ಅಥವಾ ಚಳಿಗಾಲಕ್ಕಾದ್ರೆ ಭೀಮಾ ಶಕ್ತಿ, ಭೀಮಾ ರೆಡ್, ಭೀಮಾ ಶುಭ್ರ, ಭೀಮಾ ರಾಜ್, ಅರ್ಕಾ ಬಿಂದು, ನಂತರ ಪೂಸಾ ರೆಡ್ ತಳಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ನಂತರ ಬರೀ ಕೇವಲ ಚಳಿಗಾಲಕ್ಕೆ ಅಂತ ಅಂದ್ರೆ ಭೀಮಾ ಶಕ್ತಿ, ಭೀಮಾ ಕಿರಣ್ ಇರ್ಬೋದು, ಭೀಮಾ ಶ್ವೇತ, ಭೀಮಾ ರೆಡ್, ಅರ್ಕಾ ಬಿಂದು, ಪೂಸಾ ರೆಡ್, ಪೂಸಾ ರತ್ನಾರ್, ಅರ್ಕಾ ಕೀರ್ತಿಮಾನ್, ಅರ್ಕಾ ಲಾಲಿಮಾಮ್, ಅರ್ಕಾ ಪೀತಾಂಬರ್, ಅಗ್ರಿಫೋನ್ ಲೈಟ್ ರೆಡ್, ಈ ರೀತಿಯಾದಂತಹ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು. ನಾವು ಇವಾಗ ಉದಾಹರಣೆಗಾಗಿ ಮುಂಗಾರಿಗೆ ಬೆಳೆಯುವಂತಹ ತಳಿಗಳನ್ನ ಆಯ್ಕೆ ಮಾಡಿ ಚಳಿಗಾಲದ ಬೆಳೆ ಆ ತರ ಹಾಕಿದ್ವಿ ಅಂತ ಅಂದ್ರೆ ಬೆಳೆಯ ಇಳುವರಿ ಕೂಡ ಚೆನ್ನಾಗಿರೋದಿಲ್ಲ, ಹಾಗೆ ರೋಗಗಳಿಂದ ಹೆಚ್ಚಾಗಿ ಅದು ನಾಶ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಇತರೆ ವೆರೈಟಿಗಳು ಅಂತಂದ್ರೆ ಅರ್ಕಾ ಸ್ವಾದಿಷ್ಟ ಅನ್ನುವಂತ ಒಂದು ತಳಿಗಳು ಕೂಡ ಲಭ್ಯ ಇದೆ. ಇದು ಬಿಳಿ ಬಣ್ಣದ ಒಂದು ಗೆಡ್ಡೆಗಳನ್ನ ಉತ್ಪಾದನೆ ಮಾಡುತ್ತೆ. ಅದು ಬಿಟ್ರೆ ಅರ್ಕಾ ಭೀಮ, ಬಳ್ಳಾರಿ ರೆಡ್, ನಂತರ ಕುಮಟಾ ಸ್ವೀಟ್ ಈರುಳ್ಳಿ ಅಂತ ಹೇಳ್ತೀವಿ ನಾವು, ಇದು ಕೂಡ ಲಭ್ಯ ಇದೆ. ನಂತರ ಸಣ್ಣ ಗೆಡ್ಡೆಗಳ ತಳಿಗಳು ಅಥವಾ ರೋಸ್ ಆನಿಯನ್ ಅಂತ ಹೇಳ್ತೀವಿ, ಈ ರೀತಿ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ನೀವು ಇಲ್ಲಿ ಬ್ಯಾಂಗ್ಳೂರ್ ರೋಸ್ ಆನಿಯನ್ ಅಥವಾ ಬೆಂಗಳೂರು ಗುಲಾಬಿ ಈರುಳ್ಳಿ ಅಂತ ಹೇಳ್ತೀವಿ ನಾವು, ಅರ್ಕಾ ಬಿಂದು, ಅರ್ಕಾ ವಿಶ್ವಾಸ್, ಅಗ್ರಿಫೌಂಡ್ ರೋಸ್ ಅನ್ನುವಂತಹ ತಳಿಗಳು ಕೂಡ ಲಭ್ಯ ಇದೆ. ಈ ರೀತಿ ತಳಿಗಳ ಆಯ್ಕೆ ಕೂಡ ಆಯ್ತು. ನಂತರವಾಗಿ ನಮಗೆ ನರ್ಸರಿ, ಸೊ ಸಸಿಗಳನ್ನ ತಯಾರು ಮಾಡೋದಕ್ಕೆ ನಾವು ಮಡಿಗಳನ್ನ ಮಾಡಿ ನರ್ಸರಿಯನ್ನ ಮಾಡ್ತೀವಿ. ಇಲ್ಲಿ ಬೇಸಿಗೆ ತಿಂಗಳಲ್ಲಿ ನಾವು ಸಸಿಗಳನ್ನ ಏನ್ ಮಾಡಬೇಕು, ಮಣ್ಣಿನ ಒಂದು ಸೌರೀಕರಣ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಿಂದ ಹರಡುವಂತಹ ಬಹಳಷ್ಟು ರೋಗಗಳು ಕಡಿಮೆ ಆಗತ್ತೆ. ನಂತರ ತಾಪಮಾನ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ ಇದು ಪರಿಣಾಮಕಾರಿಯಾಗಿರುತ್ತೆ. ಇಲ್ಲಿ ನಾವು ನರ್ಸರಿಗೆ ಉಪಯೋಗವಾದಂತಹ ಪ್ರದೇಶಗಳನ್ನ ಮಣ್ಣಿನ ಹೆಂಟೆಗಳನ್ನೆಲ್ಲ ಒಡೆದು ಚೆನ್ನಾಗಿ ಉಳುಮೆ ಮಾಡಿ ಇದಕ್ಕೆ 200 ಗೇಜ್ ದಪ್ಪದಷ್ಟು

ಸುಬಾಳೆ ಕಾಪ ಬಂಗಾರದ ಬಳಿ ಸೋ ಹಾಗು ಎರಡು ಬಾರಿ ಮೇಟೆಲ್ಲ ಮ್ಯಾಟಿ ಅದು ನಾರು ಮೇಟೆಲ್ಲ ಮೇಟೆ ಅದು ನಾರು ಮೇಟೆಲ್ಲ ಮೇಟಿ ಅದು ನಾರು ಕಣದಾಗ ಪರಸಿ ಪವನ ಮೆಟ್ಟು ಎಡಕ ಇಂಡಿಗೆ ಕಟ್ಟಿ ಬಲಕ ಚಳ್ಳವ ಇದು ಬೂದ ಗಾಬಾ ಸಿಂಗ ಭೂಮಿತ ಈ ದಂಡಿ ಚಿನ್ನದ ತಾಟಿ ಉಲಿ ಉಲಿಗೋ ಚಿನ್ನದ ತಾಟೆ ಉಲಿ ಸಾಸಿವೆ